ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಈಗ ಕೇಳಿ ಆಧುನಿಕ ಕೋಳಿ ಸಾಕಣೆ ಅನುಭವದ ಕುರಿತು ಕೊಯ್ಲದ ಪಶುವೈದ್ಯಾಧಿಕಾರಿ ಡಾ ಧರ್ಮಪಾಲ್ ಕೆ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಧರ್ಮಪಾಲ್ ಅವರೇ ನಮಸ್ಕಾರ. ನಮಸ್ತೆ. ಕೋಳಿ ಸಾಕಾಣಿಕೆಯ ಒಂದು ಪ್ರಾಮುಖ್ಯತೆ ಏನು, ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಕೋಳಿ ಸಾಕಾಣಿಕೆಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಈ ಕೋಳಿ ಸಾಕಾಣಿಕೆ ಇದೊಂದು ಕೋಳಿ ಉದ್ಯಮ ಅಂತ ನಾವು ಇದನ್ನು ಕರಿತಾ ಇದ್ದೇವೆ. ನಾವು ಈ ಕರಾವಳಿ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇದೊಂದು ನಮ್ಮ ಈ ಕೋಳಿ ಸಾಕಾಣಿಕೆ ಎಂಬುದು ಆರ್ಥಿಕ ಒಂದು ನಮ್ಮ GDPಗೆ ಭಾರಿ ಒಂದು ಸಹಕಾರಿಯಾಗುವಂತ ಒಂದು ಕೃಷಿ ಪೂರಕ ಉದ್ಯಮ ಇದು. ಈ ಕೋಳಿ ಸಾಕಾಣಿಕೆಯಲ್ಲಿ ಹೇಗೆಂದ್ರೆ ನಮ್ಮ ಯುವಕರು ನಮ್ಮ ಸ್ವಂತ ಉದ್ದಿಮೆ ಮಾಡಿಕೊಂಡು ಅದರ ಫಲಾನುಭವಿಗಳಾಗಿ ಇದನ್ನು ರೈತರಿಗೆ ಮಾಂಸವನ್ನು ಒದಗಿಸಲಿಕ್ಕೆ ಅಥವಾ ಮೊಟ್ಟೆಯನ್ನು ಒದಗಿಸಲಿಕ್ಕೆ ಹೋಗಿ ಪೂರಕವಾಗಿ ಇದು ತುಂಬಾ ಸಹಕಾರ ಆಗ್ತಾ ಇದೆ. ಇದು ಈ ಉದ್ಯಮವು ತುಂಬಾ ವಿಸ್ತೃತವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದಿದೆ. ಇಲ್ಲಿ ಬೇರೆ ಬೇರೆ ವಿಧದ ಕೋಳಿಗೆ ನಾವು ಸಾಕಾಣಿಕೆ ಮಾಡ್ತಿದ್ದು ವಿಸ್ತೃತವಾಗಿ ಬೆಳೆದು ಯುವಕರು ಸ್ವಉದ್ಯೋಗವನ್ನು ಮಾಡಿಕೊಂಡು ನಮ್ಮ ಆರ್ಥಿಕತೆಗೆ ಇದಕ್ಕೆ ಪೂರಕವಾಗಿ ಇದು ಬೆಳೀತಾ ಇರೋ ಒಂದು ಕೃಷಿ ಉದ್ಯಮ. ಈಗ ಸಾಮಾನ್ಯವಾಗಿ ಕೋಳಿ ಅಂದ ತಕ್ಷಣ ನಾವು ಮಾಂಸಕ್ಕಾಗಿ ಸಾಕುವಂತಹ ಒಂದು ಕೋಳಿಗಳು ಮತ್ತು ಮೊಟ್ಟೆಗಳಿಗಾಗಿ ಸಾಕುವಂತಹ ಒಂದು ಕೋಳಿಗಳು ಅಂತ ವಿಧವಾಗಿ ವಿಂಗಡಿಸ್ತೇವೆ ನಾವು. ಇದರಲ್ಲಿ ಲಭ್ಯ ಇರುವಂತಹ ತಳಿಗಳು ಏನೇನು ಹಾಗೂ ಅವುಗಳೊಂದು ವಿಶೇಷತೆ ಏನು? ಇದರಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಕೋಳಿಗಳಲ್ಲಿ ಎರಡು ಬಗೆಯ ತಳಿಗಳು ಅಂದ್ರೆ ಮಾಂಸದ ಕೋಳಿಗಳು ಮತ್ತೆ ಮೊಟ್ಟೆ ಇಡುವ ಕೋಳಿಗಳು ಅಂತೇಳಿ ಇರ್ತದೆ. ಈ ಮಾಂಸದ ಕೋಳಿಗಳಲ್ಲಿ ನಾವು ಸಾಮಾನ್ಯವಾಗಿ ಇದನ್ನು ಇಂಗ್ಲಿಷ್ಲಿ ಬ್ರಾಯ್ಲರ್ ಅಂತ ಕರಿತಾ ಇದ್ದೇವೆ. ಇಲ್ಲಿ ನಾವು ಕಾಬ್ ಅಂತ ಬರ್ತದೆ, ಮತ್ತೆ ಕೆಗ್ ಬ್ರೋ ಬರ್ತದೆ, ಮತ್ತೆ ಹಬ್ಬರ್ಡ್ಸ್ ಅಂತ ಬರ್ತದೆ. ಇವೆಲ್ಲ ಮಾಂಸದ ತಳಿಗಳಾಗಿರ್ತದೆ. ಇನ್ನು ಮೊಟ್ಟೆ ಇಡುವ ಕೋಳಿಗಳು ಅಥವಾ ಲೇಯರ್ಸ್ ಅಂತ ನಾವು ಕರಿತಾ ಇದ್ದೇವೆ. ಇಲ್ಲಿ ನಾವು ಸಾಮಾನ್ಯವಾಗಿ ಇದು ವೈಟ್ ಲೆಗಾರ್ನ್ಸ್ ಗ್ರೂಪ್ಗೆ ಸೇರಿದಂತ ಇದೊಂದು ಇದು. ಇಲ್ಲಿ ಹೈಸೆಕ್ಸ್ ಅಂತ ಬ್ರೀಡ್ ಇರ್ತದೆ, ಹೈಲೈನ್ ಅಂತ ಬ್ರೀಡ್ ಇರ್ತದೆ, ಬ್ಯಾಬ್ಕಾಕ್ ಅಂತ ತಳಿಗಳಿರ್ತದೆ. ಇವೆಲ್ಲ ಬೇರೆ ಬೇರೆ ವಿಧದ ತಳಿಗಳು. ಇತ್ತೀಚೆಗೆ ಈ ಸ್ವರ್ಣದಾರ ಕೋಳಿಯ ತಳಿಯ ಬಗ್ಗೆಯೂ ಕೂಡ ಕೇಳ್ತಾ ಇದೆ ಮಾತು. ಈ ಅದರ ಒಂದು ವಿಶೇಷತೆ ಏನು, ಈ ಬಗ್ಗೆ ಹೇಳಿ. ಈ ಸ್ವರ್ಣದಾರ ತಳಿ ಎಂಬುದೊಂದು ಸಾಮಾನ್ಯವಾಗಿ ನಮ್ಮ ಗಿರಿರಾಜ ತಳಿ ತರಣೆ. ಇದೊಂದು ಉತ್ತಮವಾದ ತಳಿ, ಮತ್ತೆ ಇದೊಂಥರ ಅಂದ್ರೆ ಮಾಂಸ ಮತ್ತೆ ಮೊಟ್ಟೆ ಇಡುವಂತದ್ದು ಎರಡಕ್ಕೂ ಪೂರಕವಾಗಿ ಅಂತ ಒಂದು ಒಳ್ಳೆಯ ತಳಿ. ಇದನ್ನು ಈ ನಡುವೆ ಇಂದು ಅಭಿವೃದ್ಧಿಪಡಿಸಲಾಗಿದೆ. ಇದೊಂದು ಉತ್ತಮ ತಳಿಯಾಗಿದ್ದು ಹಿತ್ತಲಲ್ಲಿ ಸಾಕಲಿಕ್ಕೆ ಸಹ ಇದು ಒಂದು ಒಳ್ಳೆಯ ಅವಕಾಶ ಇರುವಂತಹ ತಳಿಯಾಗಿರ್ತದೆ ಇದರಲ್ಲಿ. ಇದು ಈಗ ಸಾಮಾನ್ಯವಾಗಿ ಫಾರ್ಮ್ ಅಲ್ಲಿ ಬೆಳೆಸುವಂತಹ ಒಂದು ತಳಿಗೆ ಹೋಲಿಸಿ ನೋಡಿದ್ರೆ ಈ ಗಿರಿರಾಜ ತಳಿ ಒಂದು ವಿಶೇಷತೆ ಏನು? ಗಿರಿರಾಜ ತಳಿ ಇದು ಸಾಮಾನ್ಯವಾಗಿ ನಮಗೆ ಒಂದು 1980 ಆಸ್ಪಾಸಿನಲ್ಲಿ ಇದೊಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಹೊರಬಂದಂತ ಒಂದು ವಿಶೇಷವಾದ ತಳಿ. ಇದು ಸಾಮಾನ್ಯವಾಗಿ ಇದು ಮಾಂಸದ ಮತ್ತೆ ಮೊಟ್ಟೆ ಇಡುವ ಎರಡನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಅಭಿವೃದ್ಧಿಪಡಿಸಲಾದಂತ ಒಂದು ತಳಿಯಾಗಿರ್ತದೆ. ಇಲ್ಲಿ ವಿಶೇಷವಾಗಿ ಏನಂದ್ರೆ ಇದು ನಾಟಿ ಕೋಳಿಗಿಂತ ತುಂಬಾ ಸುಧಾರಿತ ತಳಿಯಾಗಿದ್ದು, ಇಲ್ಲಿ ನಾವು ನಾಟಿ ಕೋಳಿಗೆ ಕಂಪೇರ್ ಮಾಡಿದರೆ ಮೊಟ್ಟೆ ಇಡುವ ಒಂದು ಅದರ ಪರ್ಫಾರ್ಮೆನ್ಸ್ ಅಥವಾ ಅದರ ಒಂದು ಏನು ಇದು ಕರಿತೇವೆ ಅದರಿಂದ ದ್ವಿಗುಣವಾದ ಉತ್ಪಾದನೆಯನ್ನು ಈ ಗಿರಿರಾಜ ಕೋಳಿ ಹೊಂದಿರುತ್ತದೆ ಮೊಟ್ಟೆ ಇಡುವ ಇದರಲ್ಲಿ. ಅದೇ ತರ ಮಾಂಸದಲ್ಲಿ ಸಹ ನಮಗೆ ಮಾಂಸದ ನಾಟಿ ಕೋಳಿಗಳು ಸಾಮಾನ್ಯವಾಗಿ ನಿಮಗೆ 1-1.5 kg ಬಂದ್ರೆ ಈ ಗಿರಿರಾಜ ಕೋಳಿಗಳು 4-5 kg ವರೆಗೂ ಇದು ಆಗ್ತದೆ. ಅದೇ ತರ ಇದು ನಮ್ಮ ಹಿತ್ತಲಲ್ಲಿ ಸಾಕುವಂತ ಒಂದು ಕೋಳಿ, ಬ್ಯಾಕ್ಯಾರ್ಡ್ ಪೋಲ್ಟ್ರಿ ಅಂತ ನಾವು ಇದನ್ನೇನು ಕರಿತೇವೆ ಈ ಗಿರಿರಾಜ ಕೋಳಿಗಳನ್ನು. ಇದು ಹಿತ್ತಲಲ್ಲಿ ಸಾಮಾನ್ಯವಾಗಿ ಸಾಕುವಂತದ್ದು ಅಂದ್ರೆ ಹೊರಗಡೆ ಬಿಟ್ಟು ಸಾಕಲಿಕ್ಕೆ ಆಗ್ತದೆ ಇದನ್ನು. ಈ ಗಿರಿರಾಜ ಕೋಳಿಗಳನ್ನು ಸಾಮಾನ್ಯವಾಗಿ ನಮಗೆ ಎಷ್ಟು ಅಂದ್ರೆ ಒಂದು ಮೇವುಗಳು ತಿಂದುಕೊಂಡು ಬದುಕುವಂತದ್ದು ಒಂದು, ಮತ್ತೆ ಇದು ರೈತರಿಗೆ ಒಳ್ಳೆ ಪೌಷ್ಟಿಕಾಂಶವನ್ನು ಒದಗಿಸುವಲ್ಲಿ ತುಂಬಾ ಮೊಟ್ಟೆ ಆಗಲಿ ಮಾಂಸದ ವಿಧದಲ್ಲಿ ಆಗಲಿ ಇದು ಒಂದು ತುಂಬಾ ಸಹಕಾರಿಯಾಗಿರುವಂತ ಒಂದು ವಿಶೇಷವಾದ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಕೋಳಿ ಸಾಕಾಣಿಕೆ ಪೂರಕವಾಗಿ ಕೋಳಿಯ ಮನೆ ಅಥವಾ ಒಂದು ಶೆಡ್ ಅಂತ ಏನು ಹೇಳ್ತೀವಿ, ಇದರ ಒಂದು ನಿರ್ಮಾಣವನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಯಾವ ವಿಚಾರವನ್ನೆಲ್ಲ ಗಮನಿಸಬೇಕು, ಹೇಗೆ ಈ ಕೋಳಿಯ ಮನೆ ಇರಬೇಕು, ಈ ಬಗ್ಗೆ ಹೇಳಿ. ಸಾಮಾನ್ಯವಾಗಿ ಕೋಳಿ ಮನೆ ನಾವು ಕಟ್ಟುವ ಪ್ರದೇಶ ತುಂಬಾ ಎತ್ತರದಲ್ಲಿರಬೇಕು ಅಂತ, ಒಂದು ಎತ್ತರದಲ್ಲಿರಬೇಕು, ಜೌಗು ಪ್ರದೇಶವಾಗಿರಬಾರದು. ಅದೇ ತರ ಎತ್ತರ ಪ್ರದೇಶದಲ್ಲಿ ನಾವು ಆ ಮನೆಯನ್ನು ಕಟ್ಟುವಾಗ ಅದು ಪೂರ್ವ ಪಶ್ಚಿಮ ಅಭಿಮುಖವಾಗಿ ಆ ಮನೆಯನ್ನು ಕಟ್ಟಬೇಕು ಅಂತ. ಪೂರ್ವ ಪಶ್ಚಿಮವಾಗಿ ಮನೆಯನ್ನು ಕಟ್ಟಿ ಅಂದ್ರೆ ಬೇಕಾದಷ್ಟು ಅಲ್ಲಿ ಸೂರ್ಯನ ಕಿರಣಗಳು ಬೀಳಬೇಕು, ಗಾಳಿಯ ವಾತಾವರಣ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ಲೆಕ್ಕ. ಅದೇ ತರ ಈ ಕೋಳಿ ಮನೆಗಳು ಸಾಮಾನ್ಯವಾಗಿ ಪೂರ್ವ ಪಶ್ಚಿಮ ಕಟ್ಟಿದ್ಮೇಲೆ ಆ ಪೂರ್ವ ಮತ್ತೆ ಪಶ್ಚಿಮದ ಗೋಡೆಗಳು ಏನು ಎರಡೂ ಬದಿಯಿಂದ ಛಾವಣಿಗೆ ತಾಗಿಕೊಂಡಿರಬೇಕು ಅದರ ಗೋಡೆಗಳು. ಮತ್ತೆ ದಕ್ಷಿಣದಲ್ಲಿ ಒಂದು ಓಪನಿಂಗ್ ಕೊಡಬೇಕು, ಅಂದ್ರೆ ದ್ವಾರ ಕೊಡಬೇಕು ಈ ಶೆಡ್ಗಳಿಗೆ. ಅದೇ ತರ ಈ ಕೆಳಗಿನ ಶೆಡ್ಗಳು ಏನಾಗ್ತದೆ ಅಂದ್ರೆ ಅದರ ನೆಲಗಟ್ಟು ಏನು ನಾವು ಈ ಶೆಡ್ ಕಟ್ಟುವಾಗ ಒಂದೂವರೆ ಫೀಟ್ ಅಡಿಗೆ ತಲಪಾಯ, ಅದರಿಂದ ಮೇಲೆ ಒಂದೂವರೆ ಫೀಟ್ ನಿಲ್ಬೇಕು ನೆಲಗಟ್ಟು. ಆ ನೆಲಗಟ್ಟು ಸ್ವಲ್ಪ ಏನು ಶೆಡ್ನ ಗೋಡೆ ಅಂದ್ರೆ ನಾವೇನು ನೆಟ್ಗಳು ಹಾಕುವಾಗ ಅದರಿಂದ ಒಂದೂವರೆ ಫೀಟ್ನಷ್ಟು ಹೊರಗಡೆ ಚಾಚುವಂತಿರ್ಬೇಕು ನೆಲಗಟ್ಟು. ಚಾಚುವಂತ ಇದ್ದಾಗ ಏನಾಗ್ತದೆ ಅಂದ್ರೆ ನಮಗೆ ಈ ಬೇರೆ ಈ ಪರೋಪ ಜೀವಿಗಳ ಈ ಹಾವುಗಳಂತದ್ದು ಎಲ್ಲ ಹೊರಗ ಶೆಡ್ ಒಳಗಡೆ ಬರದಾಗಿ ರಕ್ಷಣೆ ಸಿಗ್ತದೆ ಕೋಳಿ ಶೆಡ್. ಮತ್ತೆ ಅದರಿಂದ ಮೇಲೆ ನಾವು ನೆಟ್ ಏನು ಜಾಲರಿಗಳನ್ನು ಹಾಕಿಕೊಂಡು ನಾವು ನೆಟ್ಗಳನ್ನು ಹಾಕೊಂಡು ನಾವು ಮಾಡಬಹುದು ಈ ಶೆಡ್ಗಳನ್ನು. ಮತ್ತೆ ಯಥೇಚ್ಛವಾಗಿ ಬೆಳಕು ಬೀಳುವಂತ ಪ್ರದೇಶವಾಗಿರಬೇಕು ಈ ಕೋಳಿ ಮನೆಗಳು. ಆಮೇಲೆ ಈಗ ಎಷ್ಟರ ಮಟ್ಟಿಗೆ ಸ್ಥಳಾವಕಾಶ ಬೇಕು ಅಂತ, ಈಗ 1,000 ಕೋಳಿ ಮರಿಯನ್ನ ಸಾಕುವಂತ ಒಂದು ಯೋಜನೆಯನ್ನು ಹಾಕೊಂಡ್ರೆ ಎಷ್ಟು ಸ್ಥಳಾವಕಾಶ ಬೇಕು, ಇದನ್ನು ನಿರ್ಧಾರ ಮಾಡುವುದು ಹೇಗೆ? ಈ ಸಾಮಾನ್ಯವಾಗಿ ಕೋಳಿ ಸಾಕಾಣಿಕೆಗಳಿಗೆ ನಾವೀಗ ಏನು ಮಾಂಸದ ಕೋಳಿ ಅಥವಾ ಯಾವುದು ಮೊಟ್ಟೆ ಇಡುವ ಕೋಳಿಗಳನ್ನು ಸಾಕ್ತೇವೆ. ಮಾಂಸದ ಕೋಳಿಗಳಿಗೆ ನಾವು ಸಾಧಾರಣ 1 ಚದರ ಅಡಿ ಸ್ಥಳಾವಕಾಶ ಬೇಕಾಗ್ತದೆ ಒಂದು ಕೋಳಿಗೆ. ಈ ಮೊಟ್ಟೆ ಇಡುವ ಕೋಳಿಗಳಿಗೆ 2 ಚದರ ಅಡಿ ಬೇಕು. ಅದರಲ್ಲಿ ಸಹ ಮೊಟ್ಟೆ ಇಡುವ ಕೋಳಿಗಳಿಗೆ ಒಂದು ವಾರದಿಂದ 1.9 ವಾರವರೆಗೆ 1.5 ಚದರ ಅಡಿ, 9 ವಾರದಿಂದ 1.16 ವರೆಗೆ 1 ಚದರ ಅಡಿ, 16 ವಾರದವರೆಗೆ 16 ವಾರದಿಂದ ಮತ್ತೆ ವಾಪಸ್ 1.72 ವಾರವರೆಗೆ ಅಲ್ಲಿವರೆಗೆ 1.2 ಚದರ ಅಡಿಯ ವಿಸ್ತೀರ್ಣ ಬೇಕು. ಹೌದು. ಇನ್ನು ಈಗ ಒಂದು ಬೆಡ್ಡಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಲ್ಲ, ಇದು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಳ್ಬೇಕು, ಯಾವ್ದು ಒಳ್ಳೇದು? ಈ ಬೆಡ್ಡಿಂಗ್ ಮೆಟೀರಿಯಲ್ ಅಥವಾ ನಾವೇನಾದ್ರೊಂದು ದಪ್ಪ ಸತ್ತೆ ಅಂತ ಏನು ಕರಿತೀವಿ ನಾವು ಆ ಕೋಳಿ ಮರಿಗಳ ಅಡಿ ಹಾಕುವಂಥದ್ದು, ನೆಲಗೆಯ ಮೇಲೆ ಹಾಕುವಂಥದ್ದು, ಅದನ್ನು ಸಾಮಾನ್ಯವಾಗಿ ನಾವು ಭತ್ತದ ಹೊಟ್ಟು ಅಥವಾ ಗೋಧಿ ಹೊಟ್ಟು, ಈ ಮರದ ಹುಡಿ ಅಥವಾ ಈ ಗರಗಸದ ಹುಡಿ ಏನು ಬರ್ತದೆ ಅದು, ಅಥವಾ ಒಣಗಿದ ಎಲೆಗಳು, ಇಂಥದನ್ನೆಲ್ಲ ನಾವು ಬೆಡ್ಡಿಂಗ್ ಮೆಟೀರಿಯಲ್ ಆಗಿ ಈ ಕೋಳಿಗಳಲ್ಲಿ ಅಡಿಗೆ ಹಾಕ್ಬೋದು, ಯೂಸ್ ಮಾಡ್ಬೋದು ನಾವು. ಯಾವುದು ಒಳ್ಳೇದು? ಸಾಮಾನ್ಯವಾಗಿ ಭತ್ತದ ಹೊಟ್ಟೆ ಬಾರಿ ಒಳ್ಳೇದು ಇದರಲ್ಲಿ. ಈಗ ಮರದ ಹೊಟ್ಟು ಹಾಕಿದ್ರೆ ಏನಾದ್ರೂ ಸಮಸ್ಯೆ ಉಂಟಾ? ಮರದ ಹೊಟ್ಟು ಏನಾಗ್ತದೆ ಅಂದ್ರೆ ಅದರಲ್ಲಿ ಮಾಯಿಶ್ಚರ್ ಸ್ವಲ್ಪ ಪರ್ಸೆಂಟೇಜ್ ಅಂದ್ರೆ ಈ ತೇವಾಂಶ ಸ್ವಲ್ಪ ಜಾಸ್ತಿ ಬಂದು ಹೀರ್ಕೊಳ್ಳುವಂತ ಸಂದರ್ಭ ಜಾಸ್ತಿ ಇರೋದ್ರಿಂದ ಮರದ ಹೊಟ್ಟಿಗಿಂತ. ಮತ್ತೆ ಕೆಲವು ಅದರಲ್ಲಿ ಶಾರ್ಪ್ ಆಬ್ಜೆಕ್ಟ್ಸ್ ಏನಾದ್ರೂ ಇದ್ರೆ ಅದು ಸ್ವಲ್ಪ ಕಷ್ಟ ಆಗ್ತದೆ, ಅದಕ್ಕೆ ಇದೇ ಒಳ್ಳೇದು ಅನಿಸುತ್ತೆ. ಹಾಗೆ ಈಗ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ 1 ಡೇ ಓಲ್ಡ್ ಚಿಕ್ಕ ಅಂತ ಹೇಳ್ತೀವಿ, ಅಥವಾ 1 ದಿನ ಪ್ರಾಯದ ಒಂದು ಮರಿಯನ್ನ ತಗೊಂಡ್ಬಂದು ಸಂರಕ್ಷಣೆ ಮಾಡುವಂತಹದ್ದು, ಇದರ ಬಗ್ಗೆ ಹೇಳಿ, ಅವುಗಳ ಒಂದು ಆಹಾರ ಕ್ರಮ ಏನೇನು ಸಿದ್ಧತೆ ಬೇಕಾಗ್ತದೆ? 1 ದಿನದ ಮರಿಯನ್ನ ಅಂದ್ರೆ ಈಗ ನಾವು ಅದನ್ನೊಂದು ನಾವು ಈಗ ಫಾರ್ಮ್ಗೆ ತರಬೇಕು, ಫಾರ್ಮ್ ತಂದು ಸಾಕುವಂತ ಅಲ್ಲಿ ಏನಾಗ್ತದೆ ಅಂದ್ರೆ ಫಸ್ಟ್ಗೆ ನಾವು ಈಗ ಆಲ್ರೆಡಿ ಅಂದ್ರೆ ಈಗಾಗಲೇ ನಾವಲ್ಲಿ ಕೋಳಿಗಳನ್ನ ಸಾಕಿದ್ರೆ ಏನು ಶೆಡ್ ಅಲ್ಲಿ ಅದರ ಮೆಟೀರಿಯಲ್ಸ್ ಏನು ಈಗ ದಪ್ಪ ಸತ್ಯ ಅಂತ ಏನು ಹಾಕಿರ್ತೇವೆ ಬೆಡ್ಡಿಂಗ್ ಅಥವಾ ಮೆಟೀರಿಯಲ್ಸ್ ಏನಾಕ ಅದನ್ನೆಲ್ಲ ಫುಲ್ ತೆಗೆದು ಅದನ್ನು ದೂರ ಸಾಗಾಟ ಮಾಡಬೇಕು ಒಂದನೇದಾಗಿ. ಎರಡನೇದಾಗಿ ಅಲ್ಲಿ ಏನು ಕೋಳಿಗಳಿಗೆ ನಾವು ಉಪಯೋಗಿಸಿದಂತ ಪಾತ್ರೆಗಳು ಅದರ ನೀರು ನಿಕ್ಕೆ ಆಗಲಿ ಅಥವಾ ಮೇವು ನಿಕ್ಕೆ ಆಗಲಿ ಯಾವುದು ಪಾತ್ರೆಗಳಿದ್ರೆ ಅದನ್ನು ಡಿಟರ್ಜೆಂಟ್ ಅಲ್ಲಿ ತೊಳೆದು ಡಿಸ್ಇನ್ಫೆಕ್ಟ್ ಅಲ್ಲಿ ಹದ್ದಿ ಇಡಬೇಕು ಆ ಇದನ್ನು ಪಾತ್ರೆಗಳನ್ನು. ಆಮೇಲೆ ಏನು ನೆಲಗಳನ್ನೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕಿ ಸ್ವಚ್ಛ ಮಾಡಬೇಕು. ನಂತರ ಗೋಡೆಗಳಿಗೆ ಸುಣ್ಣ ಬಣ್ಣ ಹಚ್ಚಬೇಕು. ಆಮೇಲೆ ಫ್ಯೂಮಿಗೇಷನ್ ಮಾಡಬೇಕು ಅಂತೇಳಿ ಫಾರ್ಮುಲಿನ್ ಯೂಸ್ ಮಾಡಿಕೊಂಡು ಆ ಶೆಡ್ಗಳಿಗೆ ಫ್ಯೂಮಿಗೇಷನ್ ಮಾಡಿ ಮತ್ತೆ ಮರಿಗಳು ಬರುವ ಸಂದರ್ಭದಲ್ಲಿ ನಾವು ಏನ ಮಾಡ್ಬೇಕಂದ್ರೆ ನಮಗೆ ಮೇನ್ ಬೇಕಾದಲ್ಲಿ ಬಿಸಿ ಬುಟ್ಟಿಗೆ ಅಥವಾ ಏನು ಬ್ರೂಡರ್ ಅಂತ ಕರಿತೇವೆ ಆ ಬ್ರೂಡರ್ ಅನ್ನು ರೆಡಿ ಮಾಡಿಟ್ಕೊಳ್ಬೇಕು. ಶಾಖಪೂರ್ವಕವಾಗಿ ಬ್ರೂಡರ್ ರೆಡಿ ಮಾಡಿಕೊಂಡು ಅದಕ್ಕೆ ಬಲ್ಬ್ಗಳನ್ನ ಅಳವಡಿಸಿಕೊಂಡು ರೆಡಿ ಮಾಡಿಟ್ಕೊಳ್ಬೇಕು ಬ್ರೂಡರ್. ಮತ್ತೆ ಅದರೊಟ್ಟಿಗೆ ಗಾಡುಗಳು ಬರ್ತದೆ ಬುಡರೊಟ್ಟಿಗೆ. ಗಾಡುಗಳು ಅಂದ್ರೆ ಮರಿಗಳು ಹೊರಗಡೆ ಹೋಗೋದಾಗೆ ಇಷ್ಟೊಂದು ರೆಡಿ ಮಾಡಿಕೊಂಡು ನಾವು ಶೆಡ್ಗಳು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಅದರೊಟ್ಟಿಗೆ ನೀರು ನೀರು ಕೊಡ್ಲಿಕ್ಕೆ ಅಥವಾ ಆಹಾರ ಕೊಡ್ಲಿಕ್ಕೆ ನೀರುಣಿಕೆ ಅಥವಾ ಮೇವುಣಿಕೆಗಳಂತೇನು ಬರ್ತದೆ ಪಾತ್ರೆಗಳು, ಅದನ್ನು ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು. ಈ ಇದರ ಒಳಗಡೆ ಅಂದ್ರೆ ಕೋಳಿ ಗೂಡಿನ ಒಳಗಡೆ ಈ ಏನು ಟೆಂಪರೇಚರ್ ಅಥವಾ ತಾಪಮಾನವನ್ನ ಹತೋಟಿ ಮಾಡುವಂತದ್ದು ನಿರ್ವಹಣೆ ಮಾಡುವುದೆಲ್ಲ ಹೇಗೆ ಅಂತ ಹೇಳಿ, ಈಗ ಅದು ವಿದ್ಯುತ್ ಚಾಲಿತ ಆಗಬಹುದು ಅಥವಾ ಅಗಿಷ್ಟಿಗೆ ಹಾಗೆ ಬೆಂಕಿ ಹಾಕುವಂತ ಒಂದು ಪದ್ಧತಿಯು ಕೂಡ ಇದೆ. ಸಾಮಾನ್ಯವಾಗಿ ನಾವೀಗ ಬ್ರೂಡಿಂಗ್ ಅಂತ ಮಾಡ್ತೇವೆ, ಬ್ರೂಡರ್ ಇಡ್ತೇವೆ. ಬ್ರೂಡರ್ ಅಂದ್ರೆ ಈ ಕೋಳಿ ಮರಿ ಒಂದು 2 ಫೀಟ್ ಹೈಟ್ ಅಲ್ಲಿ ಒಂದು 98 ಡಿಗ್ರಿ ಫ್ಯಾರನ್ಹೈಟ್ ಉಷ್ಣತೆ ಇರಬೇಕು. ಆಮೇಲೆ ವಾರ ಕಳೆದಾಗೆ ಸ್ವಲ್ಪ ಸ್ವಲ್ಪ ಸಮಯ ಅಂದ್ರೆ ಒಂದು ವಾರ ಎರಡು ವಾರ ಕಳೆದಾಗೆ ಒಂದು ಒಂದೊಂದು ಫ್ಯಾರನ್ಹೈಟ್ ಅಷ್ಟು ಟೆಂಪರೇಚರ್ ಕಮ್ಮಿ ಮಾಡ್ತಾ ಬರಬೇಕು. ಮತ್ತೆ ಆಮೇಲೆ ಏನಾಗ್ತದೆ ಅಂದ್ರೆ ನಮಗೆ ಒಂದು 4-5 ವಾರ ಆದ್ಮೇಲೆ ಈ ಬ್ರೂಡರ್ನ ಅವಶ್ಯಕತೆ ಬರುವುದಿಲ್ಲ ನಮಗೆ, ಅದನ್ನು ನಾವು ಬ್ರೂಡರ್ ತೆಗೆದು ಹೊರಗಡೆ ಬಿಟ್ಟಿರ್ತೀವಿ. ಅಷ್ಟು ಆಗ ನಾವು ಸಾಮಾನ್ಯವಾಗಿ ಯಥೇಚ್ಛ ಬೆಳಕುಗಳು ಬಂದ್ರೆ ಆ ಟೆಂಪರೇಚರ್ ಅಲ್ಲಿ ಅದಿದ್ರೆ ತುಂಬಾ ಮಾಯಿಶ್ಚರ್ ಇಲ್ಲದೆ ಅಂದ್ರೆ ತೇವಾಂಶಗಳು ಜಾಸ್ತಿ ಇಲ್ಲದೆ ಒಳ್ಳೆ ಬೆಳಕುಗಳು ಬೀಳುವಂತ ತುಂಬಾ ಜಾಸ್ತಿ ಬೆಳಕುಗಳು ಬೀಳದ ಅಂತ ಇದು ಇರಬೇಕು. ಒಂದು ಸಾಧಾರಣವಾಗಿ ಒಂದು 98 ಡಿಗ್ರಿ ಫ್ಯಾರನ್ಹೈಟ್ ನಷ್ಟು ಟೆಂಪರೇಚರ್ ಮೇಂಟೈನ್ ಆಗ್ತಾ ಇರಬೇಕು. ಕೋಳಿಗಳಿಗೆ ಕೊಡಬೇಕಾಗಿರುವಂತಹ ಆಹಾರದ ಬಗ್ಗೆ ಹೇಳಿಗ, ಪೌಷ್ಟಿಕಾಂಶಯುಕ್ತವಾದಂತಹ ಆಹಾರವನ್ನ ಕೊಡಬೇಕು ಅಂತ ಹೇಳಿದ್ರಿ, ಅದು ತೂಕದ ಲೆಕ್ಕದಲ್ಲೂ ಅಥವಾ ತಿನ್ನುವಷ್ಟು ಕೊಡುವಂತಹದ್ದು ಹೇಗೆ? ಇಲ್ಲ, ಕೋಳಿಗಳಿಗೆ ಸಾಮಾನ್ಯವಾಗಿ ನಾವು ಈ ಮರಿಗಳಲ್ಲಿ ಏನಾಗ್ತದೆ ಅಂದ್ರೆ ಫಸ್ಟಿಗೆ ನಾವು ಬಂದ ದಿವಸ ಮರಿಗಳು ತಂದ ದಿವಸ ನಾವು ರವೆ ಅಥವಾ ಅಂಥದನ್ನು ಪೇಪರ್ ಅಲ್ಲಿ ಹಾಕಿ ಆಹಾರವನ್ನು ಕೊಡಬೇಕು. ಒಂದು 2-3 ದಿವಸ ಹಾಗೆ ರವೆ ಹಾಕಿ ಮತ್ತೆ ನೀರಲ್ಲಿ ಎಲೆಕ್ಟ್ರೋಲೈಟ್ಸ್ ಅನ್ನು ಹಾಕಿ ಅದನ್ನು ಕೊಡುವಂಥದ್ದು ಕ್ರಮ. ಆಮೇಲೆ ನಾವು ಕೋಳಿಗಳ ಸ್ಟಾರ್ಟರ್ ಅಂತ ಬರ್ತದೆ ಮರಿಗಳಲ್ಲಿ, ಒಂದು ವಾರದಿಂದ ಸಾಧಾರಣ ಒಂದು 7 ವಾರವರೆಗೆ ಸ್ಟಾರ್ಟರ್ ಉಪಯೋಗ ಮಾಡಬಹುದು ಮರಿಗಳಲ್ಲಿ. ಆಮೇಲೆ ನಾವು ಮಧ್ಯದಲ್ಲಿ ನೆಕ್ಸ್ಟ್ ಗ್ರೋವರ್ ಪೀಡ್ ಬರ್ತದೆ, ಅಂದ್ರೆ ಬೆಳವಣಿಗೆ ಆಹಾರ ಅಂತೇನು ಬೆಳವಣಿಗೆ ಆಹಾರ. ಮತ್ತೆ ಸಾಮಾನ್ಯವಾಗಿ ಆಹಾರವನ್ನು ನಾವು ಹಾಕುವಾಗ ಹೇಗೆ ಅಂದ್ರೆ ಒಂದು ಅದರ ಮೇವುಣಿಕೆಯಲ್ಲಿ ನಾವು ಹಾಕಿದ್ಮೇಲೆ ಅದನ್ನು ಆಗಾಗ ನಾವು ಕೈಯಲ್ಲಿ ಮಿಶ್ರ ಮಾಡ್ತಾ ಇರಬೇಕು ಆಹಾರಗಳನ್ನು ಮಿಶ್ರ, ಯಾಕೆಂದ್ರೆ ಅದನ್ನ ಹಾಗೆ ಬಿಟ್ಬಿಟ್ರೆ ಈ ಕೋಳಿಗಳು ಅದನ್ನು ತಿನ್ನುವುದಿಲ್ಲ ಸ್ವಲ್ಪ ಅಂದ್ರೆ ಅದು ಅದನ್ನು ಸ್ವಲ್ಪ ಮಿಶ್ರ ಮಾಡ್ತಿರುವಾಗ ಅದು ಅದಕ್ಕೆ ಸ್ವಲ್ಪ ಒಂದು ಹೊಸದಾಗಿ ಹಾಕಿದಾಗೆ ಆಗ್ತದೆ ಕೋಳಿಗಳಿಗೆ, ಹಾಗೆ ಹೊಸದಾಗಿ ಹಾಕಿದಾಗ ಹಾಕ್ಬೇಕು. ಮತ್ತೆ ಸಾಮಾನ್ಯವಾಗಿ ಮರಿಗಳಲ್ಲಿ ಅಥವಾ ಸ್ವಲ್ಪ ಜಾಸ್ತಿ ಚೆಲ್ಲದಾಗಿ ಈಗ ಒಂದು ವಾರ ಆದ್ಮೇಲೆ ಏನಾಗ್ತದೆ ಅಂದ್ರೆ ನಾವು ಆ ಮೇವುಣಿಕೆ ಅಥವಾ ಏನು ಕೋಳಿಗಳ ಆಹಾರ ಇಡುವ ಪಾತ್ರೆಯ ಮೇಲೆ ಏನಾದ್ರೂ ಸ್ವಲ್ಪ ರಾಡ್ಗಳನ್ನು ಇಟ್ಟು ಬಿಡಬೇಕು, ಇಲ್ಲಾದ್ರೆ ಈ ಕೋಳಿಗಳೇನಾದ್ರೂ ಅದರ ಮೇಲೆ ಹಾರಿ ಕೂತ್ಕೊಂಡು ಆಹಾರ ಚೆಲ್ಲುವಂತ ಸಂದರ್ಭಗಳು ಇಕ್ಕಿಯಾಗುವಂತದಲ್ಲಿ ಇರ್ತದೆ ಅಂತ ಸಂದರ್ಭಗಳು. ಮತ್ತೆ ಸಾಮಾನ್ಯ ಪ್ರಾರಂಭದಿಂದಲೇ ಒಂದು ಸ್ವಲ್ಪ ಫುಡ್ ಅಂದ್ರೆ ಯಥೇಚ್ಛವಾಗಿ ಕೊಡ್ತಾ ಹೋಗಬಾರದು, ಲಿಮಿಟೆಡ್ ಆಗಿ ಕೊಟ್ಕೊಂಡು ಇದ್ರೆ ಒಳ್ಳೆಯ ಬೆಳವಣಿಗೆಗೂ ಬರ್ತದೆ ಉತ್ಪಾದನೆಯೂ ಜಾಸ್ತಿ ಆಗ್ತಾ ಇರ್ತದೆ ಒಂದೇ ಲೆವೆಲ್ ಅಲ್ಲಿ ಫೀಡ್ ಆಗ್ತಾ ಹೋದ್ರೆ. ಅನೇಕ ಹಗಲು ರಾತ್ರಿಯೂ ಕೂಡ ಅವು ತಿಂತಾ ಇರ್ತವೋ ಅಥವಾ ರೆಸ್ಟ್ ಅಂತ ತಗೊಳ್ತಾವ? ಸಾಮಾನ್ಯವಾಗಿ ನಾವು ಈಗ ಬೆಳಿಗ್ಗೆ ಒಮ್ಮೆ ಆಹಾರ ಹಾಕ್ತೇವೆ ಅಥವಾ ಮಧ್ಯಾಹ್ನ ಅಂದ್ರೆ 1-2 ಹೊತ್ತು ಹಾಕ್ತೇವೆ. ರಾತ್ರಿ ಹೊತ್ತು ಅಷ್ಟು ಆಹಾರವನ್ನು ಮುಟ್ಲಿಕ್ಕೆ ಹೋಗುದಿಲ್ಲ, ಅದು ಡೇ ಟೈಮ್ ಅಲ್ಲಿ ಜಾಸ್ತಿ ತಿಂತ ಇರ್ತವೆ. ಆಮೇಲೆ ಈಗ ಇವುಗಳಿಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳು ಅಥವಾ ರೋಗಗಳು ಮತ್ತು ಲಸಿಕೆ ಆಗ್ಬಹುದು ಅಥವಾ ಡ್ರಾಪ್ಸ್ ಹಾಕುವಂತದ್ದಾಗ್ಬಹುದು, ಇದ್ರ ಬಗ್ಗೆ ಹೇಳಿ. ಅಂದ್ರೆ ನೀವು ಈಗ ರೋಗ ನಿರೋಧಕ ಲಸಿಕೆಗಳ ಬಗ್ಗೆ ಕೇಳ್ತಾ ಇದ್ದೀರಿ, ಅಂದ್ರೆ ರೋಗ ನಿರೋಧಕ ಲಸಿಕೆಗಳಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಈಗ ಎಲ್ಲ ಕೋಳಿಗಳಿಗೆ ಸಂಬಂಧಪಟ್ಟ ಅಥವಾ ಗಿರಿರಾಜ ಕೋಳಿಗೆ ಸಂಬಂಧಪಟ್ಟವಾಗಿ ನಾವು ಫಸ್ಟ್ ಅಂದ್ರೆ ಹ್ಯಾಚರಿ ಅಂದ್ರೆ ನಾವೇನು ಮರಿ ಮಾಡೋ ದಿವಸ ಒಂದು ಮೆರಾಕ್ಸ್ ಡಿಸೀಸ್ ಒಂದು ಡೇ ಓಲ್ಡ್ ಅಲ್ಲಿ ನಾವು ಲಸಿಕೆಯನ್ನು ಹಾಕ್ತೇವೆ. ನೆಕ್ಸ್ಟ್ ಒಂದು ವಾರದಲ್ಲಿ F1 ಸ್ಟ್ರೈನ್ ಅಂತೇಳಿ ಅದನ್ನು ಉಪಯೋಗ ಮಾಡ್ತೇವೆ. ಅದನ್ನು ಕಣ್ಣಿಗೆ ಅಥವಾ ಮೂಗಿ ಡ್ರಾಪ್ಸ್ ಮುಖಾಂತರ ಬಿಂದುಗಳ ಮುಖಾಂತರ ನಾವು ಅದನ್ನು ಉಪಯೋಗ ಮಾಡ್ತಿದ್ದೇವೆ. ಆಮೇಲೆ ಒಂದು 10-14 ದಿವಸದಲ್ಲಿ IBD ಗುಂಬರೋ ಡಿಸೀಸ್ ಅಂತ ಅದಕ್ಕೆ ನಾವು ಮಾಡಬೇಕು ವ್ಯಾಕ್ಸಿನ್ ಲಸಿಕೆಗಳನ್ನು ಹಾಕಬೇಕು. ಈ ಲಸಿಕೆಗಳನ್ನು ಅದೇ ಕಣ್ಣಿಗೆ ಅಥವಾ ಮೂಗಿಗೆ ಅದನ್ನು ಸಹ ಬಿಡ್ಲಿಕ್ಕೆ ಆಗ್ತದೆ. ಆಮೇಲೆ 28-30 ದಿವಸದಲ್ಲಿ ವಾಪಸ್ ಲಸೋಟ ಸ್ಟ್ರೈನ್ ಅನ್ನು ನಾವು ಅಂದ್ರೆ ರಾಣಿಕೆ ಡಿಸೀಸ್ ಈ ಕೊಕ್ಕರೆ ರೋಗ ಅಂತ ಏನು ಕರಿತೇವೆ ಅದು ತುಂಬಾ ಮಾರಕವಾಗಿರುವುದಂದ್ರೆ 28-30 ದಿವಸದಲ್ಲಿ ಅದನ್ನು ನಾವು ಉಪಯೋಗ ಮಾಡಬೇಕು. ನೆಕ್ಸ್ಟ್ ನಾವು 14 ವಾರದಲ್ಲಿ ವಾಪಸ್ ಅದೇ ಲಸೋಟ ಸ್ಟ್ರೈನ್ ಅನ್ನು ನಾವು ಅಂದ್ರೆ ಇದು ಮೊಟ್ಟೆ ಇಡೋ ಕೋಳಿಗಳಲ್ಲಿ ಈ ತರದ ಒಂದು ಬರ್ತದೆ. 14 ವಾರದಲ್ಲಿ ಮತ್ತೆ ವಾಪಸ್ ಲಸೋಟ ಸ್ಟ್ರೈನ್, ಮತ್ತೆ 40 ವಾರದಲ್ಲಿ ವಾಪಸ್ ನಾವು ಅದೇ R2B 14 ವಾರದಲ್ಲಿ ನಾವು ಆರ್ ಟು ಬಿ ಅನ್ನು ಯೂಸ್ ಮಾಡಬಹುದು, ಮತ್ತೆ 40 ವಾರದಲ್ಲಿ ಉಪ ಲಸೋಟ ಸ್ಟ್ರೈನ್ ಅನ್ನು ಉಪಯೋಗ ಮಾಡಬೇಕು ನಾವು ಇದರಲ್ಲಿ. ಅದಕ್ಕೆ ಎಲ್ಲವೂ ಲಸಿಕೆಯನ್ನ ಇಂಜೆಕ್ಷನ್ ರೂಪದಲ್ಲಿ ಕೊಡುವಂತಹದ್ದು ಅಥವಾ ಆಹಾರದ ಮೂಲಕ ಕೊಡುವಂತಹದ್ದು? ಈಗ ಕೆಲವು ಈ ಲಸೋಟ ಸ್ಟ್ರೈನ್ಗಳನ್ನು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ಸಹ ಕೋಳಿಯಲ್ಲಿ ಕೊಡಬಹುದು. ಈ ಆರ್ ಟು ಬಿ ಅಂತ ಏನಿದೆ, ನಾವು 14 ವಾರದಲ್ಲಿ ಏನು ಲಸಿಕೆಗಳನ್ನ ಹಾಕ್ತಾ ಇದ್ದೇವೆ, ಇದನ್ನು ನಾವು ವಿಂಗ್ ಮೆಥಡ್ ಅಥವಾ ಈ ರೆಕ್ಕೆಗಳ ಅಡಿಯಲ್ಲಿ ನಾವು ಇಂಜೆಕ್ಷನ್ ಮುಖಾಂತರ 1.5 ml ತಗೊಂಡು ಅದಕ್ಕೆ ಇಂಜೆಕ್ಷನ್ ಮಾಡ್ತೇವೆ ಅದನ್ನು. ಆಮೇಲೆ ನೀರಿನ ಒಂದು ಪೂರೈಕೆ ಬಗ್ಗೆ ಅಂದ್ರೆ 24 ಗಂಟೆಯೂ ಕೂಡ ನೀರಿನ ಪೂರೈಕೆ ಇರಬೇಕು, ಅದರಲ್ಲಿಯೂ ಕೂಡ ಒಂದು ವ್ಯವಸ್ಥಿತವಾಗಿ ನಿಪ್ಪಲ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಇದರ ಒಂದು ನಿರ್ವಹಣೆ ಬಗ್ಗೆ. ಈಗ ನಿಪ್ಪಲ್ ಸಿಸ್ಟಮ್ ಅಲ್ಲಿ ಏನಾಗ್ತದೆ ಅಂದ್ರೆ ಆ ನಿಪ್ಪಲಲ್ಲಿ ನೀರು ಬರ್ತಾ ಇರ್ತದೆ, ಇದು ಹೋಗಿ ಕೋಳಿಗಳು ಏನಾಗ್ತದೆ ಅಂದ್ರೆ ಕುಕ್ಕು ಅದಕ್ಕೆ ಹಾಕಿದ ತಕ್ಷಣ ಆ ನೀರು ಡ್ರಾಪ್ ಬೀಳ್ತದೆ, ಅಂದ್ರೆ ಅದು ಆಟೋಮೆಟಿಕ್ ಒಂದು ವ್ಯವಸ್ಥೆ ಅದು. ಆ ತರದೊಂದು ಅಂದ್ರೆ ನಮ್ಮಲ್ಲಿ ಈಗ ಟ್ಯಾಂಕ್ ಇಂದ ಡೈರೆಕ್ಟ್ ಕನೆಕ್ಷನ್ ಇರ್ತದೆ, ಅದಕ್ಕೆ ಅಲ್ಲಿ ನೀರು ಸರಗ ಬರ್ತದೆ ಮತ್ತು ಕೋಳಿಗಳು ಅದಕ್ಕೆ ಒಂಥರ ಇದಾದಾಗೆ ಬಾಯಾರಿಕಾದಾಗೆ ಅದು ಬಂದು ಅದನ್ನು ಅದಕ್ಕೆ ಅಭ್ಯಾಸ ಆಗಿಬಿಡ್ತದೆ. ಒಂದು ನಿಪ್ಪಲ್ ಸಿಸ್ಟಮ್ ಅನ್ನು ಹಾಕಿದ್ಮೇಲೆ ಅದಕ್ಕೆ ಅಭ್ಯಾಸವಾಗಿ ಅದ್ರ ಬಂದು ಅದೇ ತರ ಒಂದು ಕುಡಿತದೆ ಅದು. ಆ ತರದ ನೀರನ್ನು ನಾವು ನೀರಿನ ಪೂರೈಕೆಯನ್ನು ಮಾಡಿದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಯಥೇಚ್ಛ ನೀರಲ್ಲ, ಲಿಮಿಟೆಡ್ ನೀರು ನಮಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ ಎಷ್ಟು ಬೇಕೋ ಅಷ್ಟೇ. ಜಾಸ್ತಿ ನಾವು ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಏನಾಗ್ತದೆ ಚೆಲ್ಲುವಂತದ್ದು ಆಗ್ತದೆ, ಅಂತದ್ದು ಆಗದಾಗೆ ಇದೊಂದು ಆಟೋಮೆಟಿಕ್ ವ್ಯವಸ್ಥೆ ಇರುವುದರಿಂದ ಈ ನಿಪ್ಪಲ್ ಡ್ರಿಂಕರ್ ಅಂದ್ರೆ ಅದು ಅದಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನಮಗೆ. ಅದಕ್ಕೆ ಆಮೇಲೆ ಈಗ ಸ್ವಚ್ಛತೆಯ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಬಹುಶಃ ಈ ಬೆಡ್ಡಿಂಗ್ ನಲ್ಲಿ ಒಂದಿಷ್ಟು ಹಿಕ್ಕೆ ಹಾಕುವಂತದ್ದು ಮಲಮೂತ್ರ ಎಲ್ಲವೂ ಕೂಡ ಇರ್ತದೆ, ಇದರ ಸ್ವಚ್ಛತೆ ಮಾಡುವಂತಹದ್ದು ಅಥವಾ ಎರಡನೇ ಸಾರಿ ಏನಾದ್ರೂ ಬೆಡ್ಡಿಂಗ್ ಮೆಟೀರಿಯಲ್ ಹಾಕಬೇಕಾಗ್ತದೆ? ಸಾಮಾನ್ಯವಾಗಿ ಈಗ ಈಗ ನಾವು ಈಗ ಏನು ಈ ಕೋಳಿಗಳನ್ನು ಸಾಕುವ ವಿಧಾನದಲ್ಲಿ ಈಗ ನಾವು ಡೀಪ್ ಲೀಟರ್ ಸಿಸ್ಟಮ್ ಅಥವಾ ದಪ್ಪ ಸತ್ಯ ವಿಧಾನ ಅಂತ ಏನು ಕರಿತೇವೆ, ಈ ದಪ್ಪ ಸತ್ಯ ವಿಧಾನದಲ್ಲಿ ನಾವು ಕೋಳಿಗಳನ್ನು ಸಾಕುವಾಗ ಒಂದು ಫಸ್ಟ್ಗೆ ನಾವು ಈಗ ಅದಕ್ಕೆ ಬೆಡ್ಡಿಂಗ್ ಮೆಟೀರಿಯಲ್ ಏನು ಹಾಕ್ತೇವೆ ಅದು ಉಮಿಕರಿ ಆಗಿರ್ಬೋದು, ಮರದ ಹೊಟ್ಟು ಆಗಿರ್ಬೋದು, ಏನಾದರೂ ಆಗಿರ್ಬೋದು, 3 ಅಂಗುಳದಷ್ಟು ಫಸ್ಟ್ಗೆ ಹಾಕಬೇಕು ನಾವು, ಅಷ್ಟು ದಪ್ಪ ಹಾಕಬೇಕು. ಇನ್ನು 1 ವಾರ ಬಿಟ್ಟು ವಾಪಸ್ ಒಂದು 3 ಅಂಗುಳದಷ್ಟು ಹಾಕಬೇಕು, ಆಮೇಲೆ 1 ವಾರ ಕಳೆದು ಮತ್ತೆ ಹಾಕಿ ಅಂತೂ ಒಂದು 9 ಅಂಗುಳದಷ್ಟು ದಪ್ಪ ಇರಬೇಕು ಬೆಡ್ಡಿಂಗ್ ಮೆಟೀರಿಯಲ್. ಮತ್ತೆ ಈ ಬೆಡ್ಡಿಂಗ್ ಮೆಟೀರಿಯಲ್ ಯಾವಾಗಲೇ ಅಂದ್ರೆ ಒಂದು 20% to 25% ಒಂದು ತೇವಾಂಶ ಅಷ್ಟೇ ಇರಬೇಕು, ಅದರಲ್ಲಿ ಜಾಸ್ತಿ ಆಗಬಾರ್ದು, ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಮತ್ತೆ ಸಾಮಾನ್ಯವಾಗಿ ಬೆಡ್ಡಿಂಗ್ ಮೆಟೀರಿಯಲ್ ಮುರ್ದದು ತುಂಬಾ ಶಾರ್ಪ್ ಇರುವಂತ ಆಬ್ಜೆಕ್ಟ್ಸ್ ಅದರಲ್ಲಿ ಇರಬಾರ್ದು. ಈ ಬೆಡ್ಡಿಂಗ್ ಮೆಟೀರಿಯಲ್ 25%ಗೆ ಜಾಸ್ತಿ ಅಂದ್ರೆ ನಮಗೆ ಹೋಯ್ತು ಅಂದ್ರೆ ನಾವು ಏನಾಗ್ತದೆ ಅಂದ್ರೆ ಈ ಬೆಡ್ಡಿಂಗ್ ಮೆಟೀರಿಯಲ್ ಅನ್ನು ಕೈಯಲ್ಲಿ ಮುಟ್ಟಿ ಅದನ್ನು ಈಗ ಒಂದು ಉಂಡೆ ಹಿಂಡಿ ಮಾಡಿದ ತಕ್ಷಣ ಏನಾಗ್ತದೆ ಅಂದ್ರೆ ನಮಗೆ ಅದು ಉಂಡೆ ಆಯ್ತು ಅಂದ್ರೆ ಅಲ್ಲಿ ತೇವಾಂಶ ಜಾಸ್ತಿ ಆಯ್ತು ಅಂತ ಲೆಕ್ಕ. ಅದು ಉಂಡೆ ಆಗ್ಲಿಲ್ಲ ಅದರಷ್ಟಕ್ಕೆ ಬಿದ್ದು ಹೋಯ್ತು ಅಂದ್ರೆ ಅದು ಡ್ರೈ ಇದೆ, 20-25% ಒಳಗಡೆ ಇದೆ ಅಂತೇಳಿ ಉಂಡೆ ಆದ್ರೆ ತೇವಾಂಶ ಜಾಸ್ತಿ ಇರ್ತದೆ. ಆಗ ನಾವು ಅದನ್ನು ವಾಪಸ್ ಉಡಿಯನ್ನು ಸೇರಿಸಬೇಕು ಅಥವಾ ಒಮ್ಮೆ ಅದನ್ನು ಡೀಪ್ ಲಿಟರ್ ಅನ್ನು ಫುಲ್ ಅಡಿ ಮೇಲೆ ಮಾಡಿ ಅದನ್ನು ಮಿಕ್ಸ್ ಮಾಡಿ ವಾಪಸ್ ಅದರ ಮೇಲೆ ಫ್ರೆಶ್ ಹಾಕಿ ಆತರ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು ಅದನ್ನು. ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಲಸಿಕೆಯನ್ನು ಕೊಡುದು ಇರ್ತದೆ, ಅದರ ಹೊರತಾಗಿ ಇನ್ನೇನು ಆರೋಗ್ಯ ಸಮಸ್ಯೆ, ಈಗ ಅಜೀರ್ಣ ಆಗಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂತಹ ಒಂದು ಸಮಸ್ಯೆ ಬರಬಹುದು, ಇದೆಲ್ಲ ಹೇಗೆ? ಈಗ ಸಾಮಾನ್ಯವಾಗಿ ಕೋಳಿಗಳಲ್ಲಿ ಏನಾಗಂದ್ರೆ ನಮ್ಮ ಈ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ನಾವು ಹೇಗೆ ಮಾಡ್ತೇವೆ ಅಂದ್ರೆ ಫಸ್ಟ್ಗೆ ನಾವೊಂದು ಅದಕ್ಕೆ ಒಂದು 12 ವಾರದಲ್ಲಿ ಜಂತುನಾಶ ಕೊಡಬೇಕು ಅಂತ ಉಂಟು, 12 ವಾರದಲ್ಲಿ ಕೊಟ್ಟು ಆಮೇಲೆ ಪ್ರತಿ 3 ತಿಂಗಳಿಗೊಮ್ಮೆ ಕೊಡ್ತಾ ಹೋಗ್ಬೇಕು ಈ ಲೇಯರ್ಸ್ಗಳಲ್ಲಿ ಅಂದ್ರೆ ಮೊಟ್ಟೆ ಇಡೋ ಕೋಳಿಗಳಲ್ಲಿ. ಆಮೇಲೆ ಅದರ ಒಟ್ಟಿಗೆ ನಾವು ಈ ಇದು ವಿಟಮಿನ್ ಸಿರಪ್ಗಳು ಜೀವಸತ್ವಗಳನ್ನು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೊಡ್ತಾ ಇರಬೇಕು. ಮತ್ತೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಈಗ ಕೋಳಿಯ ಒಂದು ಮರಣ ಅಂತ ಏನಾದರೂ ಇದ್ರೆ ಅಥವಾ ಏನಾದರೂ ಜಾಸ್ತಿ ಮಾರ್ಟಾಲಿಟಿ ಅಥವಾ ಮರಣ ಪ್ರಮಾಣ ಜಾಸ್ತಿ ಏನಾದ್ರು ಅಂತ ಸಂದರ್ಭದಲ್ಲಿ ನಾವು ಅದನ್ನು ವೈದ್ಯಕೀಯ ಪರೀಕ್ಷೆ ಮಾಡಿ ಅದಕ್ಕೆ ಏನಾದರೂ ಕಾಯಿಲೆಯಿಂದ ಆಗಿದ್ರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಯಾವುದೇ ಆಂಟಿಬಯೋಟಿಕ್ ಅಂತದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಮಾಡ್ತೇವೆ. ಇಲ್ಲದಿದ್ರೆ ಈ ಜೀವಸತ್ವಗಳು ವಿಟಮಿನ್ ಏನು ಸಿರಪ್ಗಳು ಕ್ಯಾಲ್ಸಿಯಂ ಸಿರಪ್ಗಳು ಇಂಥದನ್ನು ನಾವು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಯಥೇಚ್ಛವಾಗಿ ಕೊಟ್ಟು ಆರೋಗ್ಯವಾಗಿ ಇರ್ತವೆ ಕೋಳಿಗಳು, ಏನು ಸಮಸ್ಯೆ ಇರುವುದಿಲ್ಲ. ಈಗ ಸತ್ತ ಕೋಳಿಯ ಒಂದು ನಿರ್ವಹಣೆ ಬಗ್ಗೆ ಹೇಳಿ, ಎಷ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ? ಸತ್ತ ಹಾರ್ಟ್ ಅಟ್ಯಾಕ್ ಆಗಿವತ್ತು ಯಾವ್ದೊಂದು ಕಾಯಿಲೆ ಬಂದು ಬಂದ್ರೆ ಆ ಕೋಳಿಗಳ ವಿಲೇವಾರಿ ಸಾಮಾನ್ಯವಾಗಿ ಸತ್ತ ಕೋಳಿಗಳನ್ನು ನಾವು ನಮಗೆ ಈಗ ಒಂದು ಒಂದು ಫಾರ್ಮ್ನ ಒಳಗಡೆ ಆ ಶೆಡ್ನ ಒಳಗಡೆ ಸತ್ತಿತ್ತು ಅಂದ್ರೆ ಅದನ್ನು ಇಮಿಡಿಯೇಟ್ ನಾವು ತೆಗಿಬೇಕಲ್ಲಿಂದ ತೆಗೆದು ತುಂಬಾ ದೂರಕ್ಕೆ ನಮ್ಮಲ್ಲಿ ಒಂದು ಹೇಳ್ಬಿಟ್ಟು ಅಂದ್ರೆ ಏನು ಅದು ಅದು ಏನರಿಂದ ಸತ್ತಿದೆ ಅಂತ ಫಸ್ಟ್ ಒಂದು ಪರೀಕ್ಷೆ ಮಾಡಿ ಅದನ್ನು ನಾವು ಅದಕ್ಕೆ ಅದು ಇಂಥದೇ ಕಾಯಿಲೆ ಅಥವಾ ಇಂಥದೇ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ ಇಂದ ಬಂದಿರ್ತದ ಅಥವಾ ಯಾವ್ದೋ ಕಾಯಿಲೆಯಿಂದ ಬಂದಿರ್ತದ ಅಂತ ಯಾವ್ದೋ ಪರೀಕ್ಷೆ ಮಾಡಿ ಅದನ್ನು ಒಂದು ಅದಕ್ಕೆ ಒಂದು ಬರಿಯಲ್ ಸಿಸ್ಟಮ್ ಅಂತ ನಾವು ಮಾಡ್ಕೊಂಡಿರ್ಬೇಕು ದೂರದಲ್ಲಿ ಶೆಡ್ಡಿಂದ ಕನಿಷ್ಠ 100 ಮೀಟರ್ ದೂರದಲ್ಲಿ ಇದ್ದುಕೊಂಡು ಬರಿಯಲ್ ಸಿಸ್ಟಮ್ ಮಾಡಿಕೊಂಡು ಅಲ್ಲಿ ನಾವು ಅದಕ್ಕೆ ಬ್ಲೀಚಿಂಗ್ ಪೌಡರ್ಸ್ ಅಂತದನ್ನೆಲ್ಲ ಗುಂಡಿಗೆ ಹಾಕಿ ಅಲ್ಲಿ ಅದನ್ನು ಬರಿ ಮಾಡುವಂತ ವ್ಯವಸ್ಥೆಗಳನ್ನ ಮಾಡಬೇಕು ಅದನ್ನು. ಈಗ ಹೇಳಿರುವಂತಹ ವಿಚಾರ ಎಲ್ಲ ಹೆಚ್ಚೆಲ್ಲವೂ ಕೂಡ ಬ್ರಾಯ್ಲರ್ ಕೋಳಿಗೆ ಸಂಬಂಧಪಟ್ಟಂತಹದ್ದು. ಈಗ ಮೊಟ್ಟೆ ಕೋಳಿಗಳ ಒಂದು ನಿರ್ವಹಣೆಯಾಗಿ ಮೊಟ್ಟೆ ಕೋಳಿಗಳನ್ನ ನಿರ್ವಹಣೆ ಆಗಲಿ.